ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೂ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ವಿವಿಧ ಬೆಳೆ ಬೇಸಾಯದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಯಲ್ಲಾಪುರ ತಾಲೂಕು ಹಾಸಣಗಿಯ ಗಣಪತಿ ರಾಮಕೃಷ್ಣ ಭಟ್. ನಮಸ್ಕಾರ. ತಮಗೆ ಎಷ್ಟು ಎಕರೆ ಇದೆ ಗಣಪತಿ ಭಟ್ ಅವರು? ನನಗೆ 10 ಎಕರೆ ಅಡಿಕೆ ತೋಟ ಇದೆ, 5 ಎಕರೆ ಗದ್ದೆ ಇದೆ, ಆಮೇಲೆ 1 200 ತೆಂಗಿನ ಸಸಿ ಇದೆ, ಕಾಫಿ, ಬಾಳೆ, ಕಾಳುಮೆಣಸು, ಏಲಕ್ಕಿ, ಗೀರು ಇವನ್ನೆಲ್ಲ ಬೆಳೀತಾ ಇದ್ದೇವೆ. ಎಷ್ಟು ವರ್ಷದಿಂದ ಇದನ್ನೆಲ್ಲ ಮಾಡ್ತಾರೆ? ನಾವು ಅಣ್ಣ ತಂದ್ರೆ 2 ಜನ. ನಾನು ಎಜುಕೇಶನ್ ಮುಗಿಸ್ಕೊಂಡು ತಂದೆ ಸಂಘಗಳನ್ನೇ ವ್ಯವಸಾಯಕ್ಕೆ ಶುರು ಮಾಡಿದ್ದೇನೆ. ನಾನು ಸುಮಾರು 87ಕ್ಕೆ ಮನೆಗೆ ಬಂದೆ, ಅಲ್ಲಿಂದ ಈವರ್ಗೂ ತಂದೆಯವ್ರ ಸಂಘ ಅಗ್ರಿಕಲ್ಚರ್ ಕೆಲಸ ಮಾಡಿಸ್ತಾ ಇದ್ದೆ. ಅಂದ್ರೆ ನಿಮ್ಮ ತಂದೆಯವರು ಪ್ರಗತಿಪರ ರೈತರಿದ್ರು ಅಥವಾ ಎಲ್ಲ ಮಾಮೂಲಿ? ತಂದೆಯವರು ಮಾಡಲ್ ಫಾರ್ಮರ್. ಮೊದಲಿಂದನೂ ಅಡ್ವೈಸ್ ಕೇಳಿದ್ದು, ನಾನು ತೋಟ ಹಾಕಿದ್ದು ಸಹಿತ ತಂದೆಯವ್ರು ಕೇಳಿಕೊಂಡು ತಂದೆಯವ್ರ ಗೈಡೆನ್ಸ್ ಮೇಲೆ ನಾನು ಅಷ್ಟು ಮಾಡ್ತಾ ಇದ್ದೇನೆ. ಅವರಿಗೆ ಹಿರಿಯರಿಂದ ಬಂದಂತ ಜ್ಞಾನ ಹೇಗೆ? ತಂದೆಯವರು ತುಂಬಾ ಓದುಗರು. ಅವರು ತುಂಬಾ ದೊಡ್ಡ ಸಾಹಿತಿಗಳನ್ನೆಲ್ಲ ಇದು ಮಾಡ್ತಾರೆ, ಮತ್ತೆ ತುಂಬಾ ದೊಡ್ಡ ಪುಸ್ತಕಗಳ ಸಂಗ್ರಹಕಾರರು. ನಮ್ಮ ಮಜ್ಜನೂ ಅಗ್ರಿಕಲ್ಚರಿಸ್ಟ್, ದೊಡ್ಡ ಅಗ್ರಿಕಲ್ಚರಿಸ್ಟ್. ಅದಕ್ಕಿಂತ ನಮ್ಮ ತಂದೆಯವರು ಬಹಳ ಡೆವಲಪ್ ಮಾಡಿದ್ರು, ಅವರ ಎಕ್ಸ್ಪೀರಿಯನ್ಸ್ ಅಲ್ಲೇ ನನಗೂ ಅದನ್ನ ಕಲಿಸ್ಕೊಟ್ರು. ಅಂದ್ರೆ ವಿನ್ಯಾಸ, ಬೆಳೆ ಯೋಜನೆ ಹೇಗಳು ಹೆಂಗಿರ್ಬೇಕು, ಬದುವಿನಲ್ಲಿ ಯಾವ ರೀತಿ ಇರಬೇಕು, ಮತ್ತೆ ಅಂತರ ಹೇಗೆ ಕಾಪಾಡ್ಕೋಬೇಕು, ಒಳ ಬೆಳೆಗಳನ್ನ ಹೇಗೆ ಹಾಕ್ಬೇಕು, ನೀರಿನ ಪದ್ಧತಿ ಹೇಗಿರ್ಬೇಕು, ಇಂಥವೆಲ್ಲ. ಹೌದು, ಎಲ್ಲದನ್ನು ಅವ್ರ ಮೂಲಕನೇ ನಾ ಕಲಿಸ್ಕೊಂಡಿದ್ದು. ಅವ್ರು ಯಾವ ರೀತಿ ಮಾಡ್ಕೊಬಂದ್ರು ಅವ್ರ ಹೊಸ ತೋಟವನ್ನ, ಅದೇ ರೀತಿ ನಾನು ಅದೇ ರೀತಿ ಅವ್ರು ನೋಡಿಕೊಂಡು ಅವರ ಗೈಡೆನ್ಸ್ ತಗೊಂಡು ಈ ರೀತಿ ಮಾಡಬೇಕು, ಈ ರೀತಿ ಅಡಕೆ ಬಲ್ಲಣವನ್ನು ಈ ರೀತಿ ಮಾಡಬೇಕು, ಕಾಲುವೆ ಈ ರೀತಿ ಮಾಡಬೇಕು, ಅಡಕೆ ಸಸಿಯನ್ನು ಈ ರೀತಿ ನೆಡಬೇಕು, ಮತ್ತೆ ಅಡಿಕೆ ನಾವು ಸಸಿ ಮಾಡಬೇಕಾದ್ರೆ ಅಡಿಕೆ ಬೀಜ ಅಡಿಕೆ ಅಂತ ತೆಗಿತೇವಲ್ಲ ನಾವು, ಅದನ್ನು ಸಹಿತ ಅವರು ಈ ರೀತಿಯ ಮರದ್ದು ಸುಮಾರು 20 ರಿಂದ 30 ವರ್ಷ ಒಳಗಡೆ ಮರದ್ದು ಬರುತ್ತೆ ಅಡಿಕೆ, ಒಳ್ಳೆ ಗಿಡ, ಮತ್ತೆ ಅದರದ್ದು ಪೀಕ್ ಎಲ್ಲ ಹೇಗಿದೆ, ಬೆಳೆ ಎಲ್ಲ ಹೇಗಿದೆ ನೋಡಿಕೊಂಡು ತೋರಿಸ್ಕೊಟ್ರು. ಅದೇ ರೀತಿ ನಾ ಮಾಡ್ಕೊಂಡು ಈಗೂ ಮಾಡ್ತಾ ಇದ್ದೇನೆ. ನಾನು ಅಂದ್ರೆ ತೆಂಗಿನಲ್ಲಿ ಕೂಡ ಎಂತ ಕಾಯಿಗಳನ್ನ ಆಯ್ಕೆ ಮಾಡ್ಕೋಬೇಕು? ಹೌದು, ಬೀಜ ಅಡಿಕೆ ಅದು ಸುಮಾರು 25 ವರ್ಷದಿಂದ ಬಲ್ಬ್ ಗಿಡ ಆಗಿರ್ಬೇಕು, ಅದು ವಯಸ್ಸು 25 ವರ್ಷ ಆಗಿರ್ಬೇಕು. ಅದಕ್ಕೆ ಹ್ಯಾಂಗ ಯಾವ ರೀತಿ ಫಲ ಬರುತ್ತೆ ಅದು ನೋಡಿಕೊಂಡು ಯಾವ ರೀತಿ ಹ್ಯಾಂಗ್ ತೆಗಿಬೇಕು, ಅದರ ಮತ್ತೆ ಯಾವ ರೀತಿ ತೆಗಿಬೇಕು ಅಂದ್ರೆ ನೀರು ಕಮ್ಮಿ ಇರಬೇಕು, ಅದನ್ನ ಒಳಗಡೆ ನೀರು ತೆಂಗಿನ ಸಸಿ ಆ ರೀತಿಯಾದಂತಹ ಒಳ್ಳೊಳ್ಳೆ ಗಿಡಗಳನ್ನ ಅದ್ರ ಕಾಯಿನ ಆಯ್ಕೆ ಮಾಡ್ಕೊಂಡು ನಾವು ತೆಂಗಿನ ಸಸಿ ಮಾಡ್ತೇವೆ, ಅಡಿಕೆ ಸಸಿಗಳನ್ನ ಹಾಗೆ ಮಾಡ್ತೇವೆ, ಬಾಳೆನೂ ಹಾಗೆ, ಗಡ್ಡೆಯನ್ನು ಯಾವ ರೀತಿ ಬಾಳೆ. ನಾನು ಸುಮಾರು 1 38 ವರ್ಷ ಬರೀ ಬಾಳೆ ಬೆಳೆದೆ 10 ಎಕರೆಯಲ್ಲಿ. ಈಗ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಈಗ ಸ್ವಲ್ಪ ಅದರ ಅಡಿಕೆ ಡೈವರ್ಟ್ ಮಾಡಿದೆ, ಅದರ ಆದರೂ ಬಾಳೆನ ಬೆಳೀತಾ ಇದ್ದೇನೆ. ಕಂದ ಹಾಕಿ ಬೆಳೀತಿದ್ರು ಅಥವಾ ಹೇಗೆ? ಮಳೆಗಾಲದಲ್ಲಿ ನೆಡಬೇಕು ಅಂತಂದ್ರೆ ಕಂದ ಹಾಕಿ ಬೆಳೀತಿದ್ವಿ. ಈ ಬೇಸಿಗೆಲ್ಲಿ ನಾವು ಏಪ್ರಿಲ್ ಮೇದಲ್ಲಿ ಈ ಟೈಮ್ ಕರೆಕ್ಟ್ ಸೂಟೇಬಲ್ ಬಾಳೆ ಗಡ್ಡೆ ಹಾಕಿ ನೆಡ್ತಾ ಇದ್ವಿ, ಅದಕ್ಕೆ ಡ್ರಿಪ್ ಮಾಡಿ ಗಡ್ಡೆ ಹಾಕಿ ನೆಡಬೇಕಲ್ಲ. ಮತ್ತೆ ಈಗ ಟಿಶ್ಯೂ ಕಲ್ಚರ್ ಇಂದ ಬಂದಂತ ಬಾಳೆನ ಹಾಕ್ತಾರೆ? ಟಿಶ್ಯೂ ಕಲ್ಚರ್ ಬಾಳೆ ಅದು ಒಳ್ಳೇದಾಗತ್ತೆ ಅದು, ಆಮೇಲೆ ಅದೊಂದು 5 ಕಟಿಂಗ್ ಆದ್ಮೇಲೆ ನಮ್ಗೆ ಅದು ಪ್ರಯೋಜನ ಬರೋದಿಲ್ಲ, ಅದು ಗಡ್ಡೆ ಹಾಕಿದ್ರೆ ನಮ್ಗೆ ಕಟ್ಟೆ ಬರುತ್ತೆ, ರೋಗ ಬರುತ್ತೆ. ನಾವು ಆಲ್ಮೋಸ್ಟ್ ನಮ್ಮ ತೋಟದಲ್ಲಿ ಯಾವ್ದು ಬೆಳೆ ಇದೆಯಾ ಅದನ್ನೇ ಆ ಗಿಡದ ಒಳ್ಳೆ ಗಿಡದ ಆಯ್ಕೆ ಮಾಡಿ ಅದನ್ನ ಗಡ್ಡೆಯನ್ನೇ ನಾವು ಸಂಗ್ರಹ ಇಟ್ಕೊಂಡು ಅದನ್ನೇ ಸಸಿ ಮಾಡ್ತಾ ಇದ್ದೇವೆ. ಬಹುವಾರ್ಷಿಕ ಬೆಳೆಗಳು ಜೊತೆಗೆ ವಾರ್ಷಿಕ ಬೆಳೆಗಳನ್ನು ಕೂಡ ಹಾಕ್ತೀವಿ, ಸೀಸನಲ್ ಬೆಳೆಗಳನ್ನು ಹಾಕ್ತೀವಿ. ಅದು ಸೀಸನ್ ಬೆಳೆಗಳಂದ್ರೆ ಬಾಳೆ ಒಂದೇ ಬರುತ್ತೆ, ಅದು ವರ್ಷಕ್ಕೊಂದ್ಸಲ ಫಲ ಬರುತ್ತೆ. ಈ ಅಡಿಕೆನು ವರ್ಷಕ್ಕೆ ಬರುತ್ತೆ, ಆದ್ರೆ ಬಾಳೆ ಬಹಳ ಈಸಿ ಆಗುತ್ತೆ, 1 ವರ್ಷಕ್ಕೆ ಫಲ ಬರುತ್ತೆ. ಅಡಿಕೆಯನ್ನು ನಾವು 5 ವರ್ಷ ಕಾಯ್ಬೇಕು, ಅದು ಕರೆಕ್ಟ್ ಆಗಿ ನಮ್ಗೆ ಈಳ್ಕೊಡ್ಬೇಕು ಅಂದ್ರೆ 8 ವರ್ಷ ಹೋಗ್ಬೇಕು. ಬಾಳೆ ಆಗಲ್ಲ, ಈ ನೆಟ್ ಈ ಮಳೆಗಾಲದಲ್ಲಿ ನಾವು ಮೇದಲ್ಲಿ ನೆಟ್ರೆ ನೆಕ್ಸ್ಟ್ 9 ಅಥವಾ 10 ತಿಂಗಳಿಗೆ ನಮಗೆ ಫಲ ಬರುತ್ತೆ. ಅದು ದುಡ್ಡು ಹೆಚ್ಚಿರಲಿ ಕಮ್ಮಿ ಇರಲಿ ಸಂಬಂಧ ಇಲ್ಲ, 1 ವರ್ಷಕ್ಕೂ ಅಂದ್ರೆ 9 ತಿಂಗಳಿಗೆ ಕೊಟ್ಟು ಬರುತ್ತೆ. ಈಗ ತೆಂಗು ನೆಟ್ಟರೆ 10 ವರ್ಷ ಬೇಕು, ಅಡಿಕೆ ನೆಟ್ಟರೆ ನಾಲ್ಕನೇ ವರ್ಷಕ್ಕೆ ಫಲ ಬರುತ್ತೆ, ಐದನೇ ವರ್ಷಕ್ಕೆ ಫಲ ಬರುತ್ತೆ. ಅದು ನಾವು ಕರೆಕ್ಟಾಗಿ ನಮಗೆ ಕೈ ಹಿಡಿಬೇಕು ಅಂತಂದ್ರೆ 8 ವರ್ಷ ಬೇಕು. ನಾವು 8 ವರ್ಷ ಮಕ್ಕಳು ಸಾಕಿದಂಗೆ ಸಾಕಬೇಕಾಗ್ತಿ. ಈ ಬಾಳೆ ಆಗಲ್ಲ, ನಾವು ಒಂದು 10 ತಿಂಗಳಿಗೆ 11 ತಿಂಗಳಿಗೆ ನಾವು ಫಲ ತಗೋಬಹುದು, ದುಡ್ಡು ಮಾಡಬಹುದು ನಾವು. ಮತ್ತೆ ಕಾಡು ಪ್ರಾಣಿಗಳ ಸಮಸ್ಯೆ ಇದೆ, ಬಾಳೆಗೆ ಹೇಗೆ ನಿಭಾಯಿಸಿದ್ರು? ಹಂದಿ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಅದಕ್ಕೆ ನಾವು ನೆಟ್ ಹಾಕ್ತೀವಿ, ಹಂದಿಗೆ ನೆಟ್ ಹಾಕ್ತೀವಿ, ಐಬೆಕ್ ಬೇಲಿ ಮಾಡ್ತೇವೆ. ಹಂದಿಯನ್ನು ಕಂಟ್ರೋಲ್ ಮಾಡಬಹುದು, ಆ ಮಂಗನ ಐಬೆಕ್ ಬೇಲಿ ಮತ್ತು ನೆಟ್ಟಿನ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಗರ್ನಾಲ್ ಹೊಡೆಯೋದು, ಪಟಾಕಿ ಹೊಡೆಯೋದು, ಏರ್ ಗನ್ ಮೂಲಕ ಹೆದರಿಸೋದು ಬಿಟ್ಟರೆ ಅದು ತುಂಬ ಕಷ್ಟ. ಅದು ಸುಮಾರು 25% ನಾವು ಕಾಡು ಪ್ರಾಣಿಗಳಿಗೆ ತೆಗೆದಿಡಬೇಕು. ಈಗೀಗ 50% ನಮ್ಗೆ ಸಿಗೋದು 50% ಕಾಡು ಪ್ರಾಣಿಗಳಿಗೆ ಹೋಗಿ ಖರ್ಚಾಗ್ತಾ ಇದೆ. ಅವು ಆದರೂ ತಿನ್ನಲ್ಲ, ಹಾನಿ ಮಾಡ್ತಾವೆ ಸುಮ್ಮನೆ. ಮಂಗ ತಿಂತವೆ, ಹಂದಿ ಹಾನಿ ಮಾಡ್ತವೆ, ಮಂಗಳಿಂದನೂ ಹಾನಿನೇ. ಅದು ಹೊಟ್ಟೆ ತುಂಬಿಸ್ಕೊಂಡು ಹಾನಿ ಮಾಡಿ ಹೋಗುತ್ತೆ ಆಮೇಲೆ. ಈಗ ಅಡಿಕೆ ತೆಂಗು ಇಂಥ ತೋಟದಲ್ಲಿ ಮಧ್ಯದಲ್ಲಿ ಎಂತೆಂಥ ಬೆಳೆ ಅದೇ ಮಧ್ಯ ಹಾಕೋದು? ಇವು ಬಾಳೆ ಮತ್ತು ಮೆಣಸು ಇಂಥವನ್ನ ಮಧ್ಯದಲ್ಲಿ ಮೆಣಸು ಹಾಕೋದಿಲ್ಲ, ಅಡಿಕೆ ಗಿಡಕ್ಕೆ ಮೆಣಸು ಹಾಕ್ತೇವೆ. ಮಧ್ಯದಲ್ಲಿ ಈಗ ಮೆಣಸು, ಆಮೇಲೆ ಇಲಾಚಿ ಹಾಕ್ತೇವೆ, ಏಲಕ್ಕಿ, ಆಮೇಲೆ ಕಾಫಿ ಹಾಕಿ. ಈಗ ಕಾಫಿ ಹಾಕಿ, ನಾನು ಕಾಫಿ ಹಾಕಿದ್ದೇನೆ ಸುಮಾರು ಒಂದು ವರ್ಷಕ್ಕೊಂದು 2-3 ಕ್ವಿಂಟಲ್ ಕಾಫಿ ಮಾಡ್ತೇನೆ ನಾನು. ಅದೇನಿಲ್ಲ, ಈಗ ಅದು ಬಂದಿದೆ ಈಗ ಉಪ ಬೆಳೆಯಾಗಿ. ಅಡಿಕೆ ಒಂದೇ ನೆಚ್ಚಬಾರ್ದು, ಈಗ ಸಣ್ಣ ಪುಟ್ಟ ಖರ್ಚು ಹೊತ್ಕೊಳ್ತದೆ. ಯಾವುದು ಬಾಳೆ, ಏಲಕ್ಕಿ, ಆಮೇಲೆ ಇದು ಕಾಫಿ, ಶುಂಠಿ ಹಾಕ್ತೇವೆ, ಅರಿಶಿನ ಹಾಕ್ತೇವೆ. ಅಂದ್ರೆ ಇದನ್ನು ನಾವು ಮಾರಾಟ ಮಾಡಿ ಅದರಿಂದ ಒಂದ್ ಸ್ವಲ್ಪ ಕಾಸು ಬರಲಿ ಅನ್ನುವಂಥದ್ದು ಆಸೆ ಇದೆ. ಹೌದು, ಖರ್ಚು ದೊಡ್ಡ ದೊಡ್ಡ ಖರ್ಚು ಹೋಗುತ್ತೆ. ಅಡಿಕೆ ಒಂದೇ ನೆತ್ಕೊಂಡಿದ್ದ ಅಡಿಕೆ ಕೊಳೆ ಬರುತ್ತೆ ಕಮ್ಮಿ ಇದಾದ. ಇದನ್ನು ಸ್ವಲ್ಪ ನಮಗೆ ಚಾ ಖರ್ಚಿಗೋ, ತಿಂಡಿ ಖರ್ಚಿಗೋ, ಹಾಲಿನ ಖರ್ಚಿಗೋ ಸ್ವಲ್ಪ ಇದಾಗ್ತದೆ, ಹೆಲ್ಪ್ ಆಗ್ತದೆ. ಪೂರ್ಣ ಅಲ್ಲ, 100% ಅಲ್ಲ, ಒಂದು 50% ಆದ್ರೂ ಹೆಲ್ಪ್ ಆಗುತ್ತೆ, ರೈತರಿಗೆ ಹೆಲ್ಪ್ ಆಗ್ತದೆ. ಯಾವ್ಯಾವ ಬೆಳೆಗಳು ಆ ರೀತಿ? ಏಲಕ್ಕಿ, ಶುಂಠಿ, ಅರಿಶಿನ ಇಂಥವು, ಕಾಫಿ, ಆ ರೀತಿ ಬಾಳೆ. ಏನ್ ಬಾಳೆ, ಈಗ ಶುಂಠಿ ಮತ್ತು ಅರಿಶಿನ ಬಹಳ ಟ್ರೆಂಡ್ ಚೆನ್ನಾಗಿದೆ ಈಗ. ನಾವು ಅರಿಶಿನ ಬೆಳಿತೇವೆ, ಆಮೇಲೆ ಅರಿಶಿನದ ಪುಡಿ ಪೌಡರ್ ಮಾಡಿ ಅದರ 100 ಗ್ರಾಮು, 250 ಗ್ರಾಮ್ಸ್, 500 ಗ್ರಾಮ್ಸ್ ಒಂದು ಕೆಜಿ ಮಾಡಿ ನಾವು ಸೇಲ್ ಮಾಡ್ತೇವೆ. ಅದ್ರ ಹೌದು. ಅಂದ್ರೆ ಎಷ್ಟು ಕ್ವಿಂಟಲ್ ಗಟ್ಟಲೆ ಬೆಳೆಯೋದು? ಕ್ವಿಂಟಲ್ ಗಟ್ಟಲೆ ಅಲ್ಲ, ನಮ್ಗೆ ಎಷ್ಟು ಬೇಕು ನಾವು ತೋಟದೊಳಗೇನೆ ಮಾಡ್ಕೊಡ್ತೇವೆ. ನಾನು ಆಕ್ಚುಲಿ 5 ಎಕರೆ ಒಂದು ಪ್ಲಾಟನ್ನು ತೋಟ ಮಾಡಿದೆ. ಫಸ್ಟ್ ಆ 5 ಎಕರೆ ತೋಟವನ್ನ ನಾನು 8 ವರ್ಷದಲ್ಲಿ ಹಾಕಿದೆ. ಫಸ್ಟ್ 5 ಎಕರೆ ನಾನು ಬಾಳೆಹಣ್ಣು ಬೆಳೆದೆ, 30 ವರ್ಷ ಬಾಳೆ ಬೆಳೆದೆ. ಆಮೇಲೆ 1 ಎಕರೆ ತೋಟ ಹಾಕಿದೆ, ಆ 1 ಎಕರೆ ತೋಟ ಬಾಳೆಹಣ್ಣು ತೆಗೆದೆ. ಆ ಬಾಳೆ ಖರ್ಚಲ್ಲಿ ನಾನು ತೋಟ ಮಾಡ್ಕೊತೀನಿ. ಒಂದೇ ಸಲ ನಾನು ಇನ್ವೆಸ್ಟ್ ಮಾಡಿಲ್ಲ, ಅದು ರೈತರು ಈಗ ಕಲ್ತ್ಕೋಬೇಕು. ಈಗ ಒಂದೇ ಸಲ ನಾವು ಸಾಲ ಮಾಡಿಕೊಂಡು ಇದು ಮಾಡ್ಕೊಂಡು ಈಗಿನ ಇಂಟ್ರೆಸ್ಟ್ ರೇಟಲ್ಲಿ ಸಾಲ ಮಾಡ್ಕೊಂಡು ತೋಟ ಹಿಡಿದ್ರೆ ಏನು ಪ್ರಯೋಜನ ಇಲ್ಲ. ಈಗ ನಾವು ವಿತೌಟ್ ಇಂಟ್ರೆಸ್ಟ್ ಕೊಟ್ಟುಕೊಂಡು ಬದುಕಿದ್ರೆ ರೈತ ಬದುಕ್ತಾನೆ ಬಿಟ್ಟು ಇಂಟ್ರೆಸ್ಟ್ ಕೊಟ್ಟುಕೊಂಡು ನಾವು ರೈತರು ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ FD ಇಡೋದಕ್ಕಿಂತ ನಾವು ಇಂಟ್ರೆಸ್ಟ್ ಕೊಡೋದೇ ಇರೋದು ಚಲೋದು. ಈಗ FD ಆರೂವರೆ ಪರ್ಸೆಂಟ್ ಕೊಡ್ತಾರೆ. ಈಗ ನಾವು ಲೋನ್ ಮಾಡಬೇಕು ಅಂತಂದ್ರೆ 11% ಆಗುತ್ತೆ. 50% ನಮಗೆ ಅದು ಎಲ್ಲಿಂದ ತರಬೇಕು ನಾವು? ಅದಕ್ಕೆ ನಾವು ಉಪ ಬೆಳೆಯನ್ನು ಬೆಳೆಯೋದು ಒಳ್ಳೆಯದು. ಆದಷ್ಟು ಇಂಟ್ರೆಸ್ಟ್ ಕೊಡೋದೇ ನಾವು ತೋಟ ಮಾಡೋದು ತುಂಬ ಉತ್ತಮ ನನ್ನ ಅಭಿಪ್ರಾಯ, ನನ್ನ ಎಕ್ಸ್ಪೀರಿಯನ್ಸ್. ಇಲ್ಲಿ ಮಣ್ಣಿನ ಸಂರಕ್ಷಣೆಗಾಗಿ, ನೀರಿನ ನಿರ್ವಹಣೆಗಾಗಿ ಇಂಥ ಪದ್ಧತಿ ಮಾಡಬೇಕು ಅಪ್ಪರಿಂದ ಕಲ್ತಿದ್ದ? ಹೌದು, ನಾನು ಡ್ರಿಪ್ ಎಲ್ಲ ಈಗೀಗ ಹೊಸ ಹೊಸದು ಬಂತು, ಅದನ್ನ ಮಾಡಿಕೊಂಡೆ, ಡ್ರಿಪ್ ಮಾಡಿಕೊಂಡೆ ಗಿಡಕ್ಕೆ. ಮತ್ತು ನೀರಿನ ಸಂರಕ್ಷಣೆಗೆ ನಾವು ಈ ತೋಟದ ದರಕ್ಕೆ ಬೀಳ್ತದಲ್ಲ ಈ ಮರದ್ದು, ಅದ್ರದ್ದು ಒಣ ದರಕ್ಕೆ ಹಾಕಿದ್ರೆ ಮಣ್ಣಿನ ಸವಕಳಿ ಕಮ್ಮಿ ಆಗುತ್ತೆ. ಆ ರೀತಿ ಮಾಡೋದ್ರಿಂದ ಮಣ್ಣಿನ ಕೊಚ್ಚಣೆ ಆಗಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹಂಗಾದ್ರೆ? ಮೇಲೆ ಈ ಮಣ್ಣು ನಾವು ಹಾಗೆ ಬಿಟ್ಟರೆ ಮೇಲೆ ಫಲವತ್ತಾದ ಮಣ್ಣು ನೀರು ಕೊಚ್ಚ ಹೋಗುತ್ತೆ. ನಾವು ಈಗ ಗೊಬ್ಬರ ಹಾಕ್ತೇವೆ ಗಿಡಕ್ಕೆ, ಗೊಬ್ಬರ ಹಾಕ್ತೇವೆ, ಅದು ಮೇಲೆ ಇರುತ್ತೆ. ಈಗ ನಾವು ಅದು ಮುಚ್ಚಿದ್ರೆ ಅದು ಮಣ್ಣಲ್ಲಿ ವ್ಯಾಪಾರವಟ್ಟಾಗ ಒಳ್ಳೆ ಸಕೋಷ್ಟ ಹೋಗ್ತೇವೆ ಅದು ಗಿಡ. ಈಗ ನಾವು ಹಂಗೆ ಬಿಟ್ಬಿಟ್ರೆ ಅದ ಕಾಲಿಗೆ ಇರ್ತದೆ, ಬದಿ ಕಾಲುವೆ ಇರ್ತದೆ, ಅದ್ರ ನೀರು ಹರಿದು ಹೋಗ್ಬಿಡ್ತದೆ. ಆ ಮಣ್ಣಿನ ಫಲವತ್ತು ಮಣ್ಣು ಗಿಡಕ್ಕೆ ಸಿಗೋದೇ ಇಲ್ಲ. ಅದು ನಾವು ಮಾಡಿದ್ವಿ ವೇಸ್ಟ್, 25% ಸಿಗ್ಬೋದು, 75% ನೀರಲ್ಲಿ ಹಾಳಾಗಿ ಹೋಗ್ಬಿಡ್ತದೆ. ಮತ್ತೆ ನಾವು ಎಷ್ಟೆಲ್ಲ ಕಷ್ಟಪಟ್ಟು ಬೆಳಿತೀವಿ, ಅದ್ರ ಮಾರಾಟದಲ್ಲಿ ನಮಗೆ ಒಂದು ಗ್ರಿಪ್ ಸಿಗ್ತಾ ಇಲ್ಲ, ಮಾರುಕಟ್ಟೆ ಮೇಲೆ ನಮ್ಗೆ ಒಂದು ಹಿಡಿತ ಸಿಗ್ತಾ ಇಲ್ಲ. ಹೆಂಗ್ ಮಾರಾಟ ಮಾಡಬೇಕು, ಮಾರಾಟದ ಸಂದರ್ಭದೊಳಗ ಏನ್ ಗಮನಿಸಬೇಕು, ಇಂಥವೆಲ್ಲ ರೈತರಿಗೆ ಸಾಧ್ಯ ಆಗ್ತಾ ಇಲ್ಲ, ಮತ್ತು ಮಾರುಕಟ್ಟೆಯಲ್ಲಿ ನಮ್ಗೆ ಸರಿಯಾದಂತ ಬೆಲೆ ಸಿಗ್ತಾ ಇಲ್ಲ, ಇಂಥವೆಲ್ಲನೂ ಇದೆ. ರೈತನಿಗೆ ಬೆಲೆ ಎಷ್ಟು ಜಾಸ್ತಿ ಸಿಕ್ಕಿದ್ರು ಬೇಕು ಅಂತ ಒಂದು ಆಸೆ ಇರ್ತದೆ. ಈಗ ಕೊಳ್ಳೋನು ಯಾವ ರೀತಿ ಇರ್ತಾನೆ ಅಂತ ನೋಡ್ಕೋಬೇಕು. ಈಗ ನಮ್ಗೆ ಎಷ್ಟು ಬೆಲೆ ಸಿಕ್ಕಿದ್ರು ನಮಗ್ ಬೇಕು, 1 ಕ್ವಿಂಟಲ್ ಅಡಿಕೆ 1 ಲಕ್ಷ ರೂಪಾಯಿ ಸಿಕ್ಕರು ನಮಗೆ ಆಸೆ ಇರ್ತದೆ. ಆದ್ರೆ ಕೊಳ್ಳೋನು ತಗೋಬೇಕಲ್ಲ, ಅದ್ರ ಅವನು ಬ್ರ್ಯಾಂಡ್ ವಿತೌಟ್ ಬ್ರ್ಯಾಂಡ್ ನೋಡ್ತಾನೆ, ಲೋ ಕ್ವಾಲಿಟಿ ಅಡಿಕೆ ಅಂತ ಒಳ್ಳೆ ನೋಡ್ತಾನೆ. ನಮಗೆ ಈಗ ನಮ್ಮ ಒಳ್ಳೊಳ್ಳೆ ಸಂಸ್ಥೆಗಳು ತಯಾರಾಗಿದೆ, TSS, CAMCO, TMS ಆ ವಾಮ್ಕೋ ಸಾಗರದ್ದು ಅವೆಲ್ಲ ತಯಾರಾಗಿದೆ. ಈಗ ನಮಗೆ ಒಳ್ಳೆ ಬೆಲೆ ಸಿಗ್ತದೆ. ಈಗ ರೈತರ ಶೋಷಣೆಯನ್ನೇನು ಬಹಳ ಏನಾಗುದಿಲ್ಲ. ಈಗ ಒಳ್ಳೆ ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಈಗ. ಹೌದು, ಮತ್ತೆ ಮಧ್ಯವರ್ತಿಗಳು ಈ ಪ್ರೈವೇಟ್ ವಕಾರಿಗಳೆಲ್ಲ ಸುಮಾರು ಕಮ್ಮಿ ಆಗಿದೆ. ಈಗ ಸಹಕಾರಿ ಸಂಘದ ವಕಾರಿ ಟ್ರೇಡಿಂಗ್ ಜಾಸ್ತಿ ಆಗೋದ್ರಿಂದ ನಮ್ಮ ಪ್ರಾಮಾಣಿಕವಾಗಿ ವೇಟ್ ಅಲ್ಲಾಗ್ಲಿ ರೇಟ್ ಅಲ್ಲಾಗ್ಲಿ ನಮಗೆ ಸಿಗುತ್ತೆ ಅದು. ಮತ್ತೆ ಈಗ ರೇಟ್ ಜಾಸ್ತಿ ಆದಂಗೆ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲೆಲ್ಲ ನಮ್ದು ಈಗ ದಡ್ಡಿ ಗೊಬ್ಬರ ಅಂತಿದ್ರೆ ಸಗಣಿ ಗೊಬ್ಬರ, ಅದನ್ನು ಮಾಡೋದು ಬಹಳ ತ್ರಾಸು, ಈಗ ತುಂಬಾ ಕಾಸ್ಟ್ಲಿ. ಅದಕ್ಕೆ ಸಾವಯವ ಗೊಬ್ಬರ ಅಂತ ಬಂದಿದೆ, TSS ನೋದ್ ಬಂದಿದೆ, TMS ನೋದ್ ಬಂದಿದೆ, ಮತ್ತು ಬೇರೆ ಬೇರೆ ಎಲ್ಲ ಕಂಪ್ನಿಗಳನ್ನು ಮಾಡಿದೆ. ಅದನ್ನ ನಾವು ತುಂಬಾ ಕಡಿಮೆ ಖರ್ಚಿನ ಲೇಬರಲ್ಲಿ ನಾವು ಅದನ್ನ ಯುಟಿಲೈಸ್ ಮಾಡ್ಕೋಬಹುದು. ಈ ದಡ್ಡಿ ಗೊಬ್ಬರ ಹಾಕೋದು ನಾವು ಬಹಳ ಕಾಸ್ಟ್ಲಿ. ಈ ಸಾವಯವ ಗೊಬ್ಬರ ಬಂದ್ರಿಂದ ಅವನು ಮೂರ್ ಕೆಜಿ ಎರಡು ಸಲ ಕೊಟ್ಟರು ಅದ್ರ 25% ಖರ್ಚಿನಲ್ಲಿ ನಾವು ಅಷ್ಟು ಮಾಡ್ಕೋಬಹುದು. ಅದರ ಅದು ಸ್ವಲ್ಪ ಮಟ್ಟಿಗೆ ಈಗೀಗ ಟ್ರೆಂಡ್ ಬಂದಿದೆ ಅದು, ನಾವು ಅದಕ್ಕೆ ಹೊಂದ್ಕೋಬೇಕು. ಈ ದಡ್ಡಿ ಗೊಬ್ಬರ ಪ್ಯೂರ್ ಗೊಬ್ಬರ ಸಿಗ್ತಾ ಇಲ್ಲ, ಅಲ್ಲ ಮಣ್ಣು ಮಿಕ್ಸ್ ಅದೆಲ್ಲ ಡುಪ್ಲಿಕೇಟ್ ಆಗ್ತಾ ಇದೆ. ಇದು ಆದಷ್ಟು ನಾವು ಇದಕ್ಕೆ ಹೊಂದ್ಕೊಳ್ಳೋದು ಒಳ್ಳೆಯದು. ನಮ್ಮ ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡ್ಕೋಬೇಕು, ಬಾಕಿ ಇದೆಲ್ಲ ಈ ಸಾವಯವ ಗೊಬ್ಬರದಿಂದ ಯುಟಿಲೈಸ್ ಮಾಡ್ಕೋಬೇಕು. ರಾಸಾಯನಿಕ ಬಳಸಲ್ಲ? ರಾಸಾಯನಿಕ ಬಳಸ್ತೇವೆ. NPK ನಮಗೆ ಬೇಕೇ ಬೇಕು. ಸ್ವಲ್ಪ ಈ ನಮ್ಮಲ್ಲಿ ವಾತಾವರಣಕ್ಕೆ ನಮ್ಮಲ್ಲಿ ಮಳೆಗೆ ಬೇಕೇ ಬೇಕಿರೋದು. ಅದು ತುಂಬಾ ಏನಲ್ಲ, ಒಂದು ವರ್ಷಕ್ಕೆ ಒಂದು ಗಿಡಕ್ಕೊಂದು 500 ಗ್ರಾಮ್ ಎಲ್ಲದೂ ಸೇರಿ ಅಷ್ಟು ಕೊಡಬೇಕು NPK. ಅದು ಕೊಟ್ಟು ಉತ್ತಮ, ಅದು ತುಂಬಾ ಹೈ ಕ್ವಾಲಿಟಿ ಇದಲ್ಲ. ಹೈ ಕೊಡೋದು ಗೊಬ್ಬರ ಡೋಸ್ ಕೊಡೋದು ಅಲ್ಲ, ಒಂದ್ ಟೈಮ್ ಮೀಡಿಯಂ ಡೋಸ್ ಕೊಟ್ಟರೆ ಗಿಡಕ್ಕೆ ಒಳ್ಳೇದು. ಇನ್ನು ಮಾರಾಟದ ಸಂದರ್ಭದೊಳಗೆ ನಾವು ಗ್ರೇಡಿಂಗ್ ಮಾಡಬೇಕು, ಪ್ಯಾಕಿಂಗ್ ಸರಿಯಾಗಿ ಮಾಡಬೇಕು, ಮತ್ತೆ ಅದ್ರ ಗುಣಮಟ್ಟ ಸ್ವಲ್ಪ ಹೆಚ್ಚಿಗೆ ಆಗಬೇಕು ಇತ್ತು ಅಂದ್ರೆ ಎಲ್ಲೆಲ್ಲಿ ಅವನ್ನು ತೊಳಿಬೇಕು ಅಂತ ತೊಳೆದಿಡೋದು, ಮತ್ತೆ ಎಲ್ಲೆಲ್ಲಿ ಮಣ್ಣು ಇಲ್ದಂಗ್ ನೋಡ್ಕೋಬೇಕು ಹಂಗ ನೋಡ್ಕೊಳ್ಳೋದು, ಎಲ್ಲಿ ಗಲೀಜ್ ಹಾಕಿ ಕಾಣಿಸ್ಬಾರದು, ಸರಿಯಾಗಿ ಹೊಂದಿಸಿಡಬೇಕು. ಮಾರಾಟ ಮಾಡುವಾಗ ಇಂಥವೆಲ್ಲ ತಂತ್ರಗಳು ಬೇಕಾಗ್ತವೆ. ಹೌದು ಹೌದು, ನಮ್ಮ ಅಡಿಕೆಯನ್ನು ನಾವು ಸರಿ ಮಾಡಿ ಇಟ್ಟುಕೊಂಡ್ರೆ ಈಗ ನಾವು ಮಳೆ ಬರುತ್ತೆ. ಈಗ ನಮ್ಮಲ್ಲಿ 6 ತಿಂಗಳು ಮಳೆ, ಹತ್ತು 100-125 ಮಳೆ ಆಗುತ್ತೆ. ಆವಾಗ ಅದು ಫಂಗಸ್ ಅಟ್ಯಾಕ್ ಆಗುತ್ತೆ, ಹುಳ ಬಿಡುತ್ತೆ, ಡಂಕಿ ಅಂತ ಹೇಳ್ತೇವೆ. ಅದನ್ನು ನಾವು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕಿ ಅವನ್ನ ಅಡಿಕೆ ಆರಿಸ್ಬೇಕಾದ್ರೆ ನಾವು ಟ್ರೇಡಿಂಗ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಇರುತ್ತೆ. ಆ ಸ್ವಲ್ಪ ಲಡ್ ಅಡಿಕೆ ಕ್ರ್ಯಾಕ್ ಬಂದ ಅಡಿಕೆಗಳನ್ನ ಅದನ್ನೆಲ್ಲ ನಾವು ನೋಡಿ ಹೆಕ್ ತೆಗಿಬೇಕು. ಅದರ ಅದು ತುಂಬಾ ಕಷ್ಟದಾಯಕ, ಮತ್ತೆ ತುಂಬಾ ಕಾಳಜಿಯನ್ನು ಮಾಡುವಂತ ಕೆಲಸ ಅದು ರೈತರು. ಈಗ ನಾವು ಮಳೆಗಾಲದೊಳಗಡೆ ಮೇದ ಒಳಗಡೆ ಸೇಲ್ ಮಾಡೋದಾದ್ರೆ ಅಂತ ಅಡಿಕೆ ಇದು ನಡೀತದೆ, ಅದು ಒಂದು ಒಟ್ಟಿಗೆ ಹೋಗ್ಬಿಡ್ತದೆ. ನಾವು ಮಳೆಗಾಲದಲ್ಲಿ ಇಟ್ಟಬೇಕು, ರೇಟ್ ನೋಡಬೇಕು ಅಂದ್ರೆ ಆ ಯಾವ ರೈತ ಸ್ಟ್ರಾಂಗ್ ಇರ್ತಾನ ಅವನು ಸ್ವಲ್ಪ ನೋಡ್ಬೇಕು ಅಂತ ಈ ಸಲಕ್ಕೆ ನೆಕ್ಸ್ಟ್ ಇಯರ್ ಸೇಲ್ ಮಾಡ್ತಾನೆ. ಅವಾಗ ಏನ್ ಮಾಡ್ಬೇಕು, ನಾವು ಸೊಲ್ದು ಅಡಿಕೆ ಆರಿಸಿ ಇಡಬೇಕಾದ್ರೆ ಅದನ್ನ ಬಹಳ ಕಾಳಜಿಯಿಂದ ಆ ಬ್ಯಾಗ್ ಅಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕಿ ಆಮೇಲೆ ಗುಣಿ ಚೀಲದಲ್ಲಿ ಅದನ್ನು ಹೊಲ್ದು ಅದು ಏರ್ ಟೈಟ್ ಇರುವಂತ ಒಂದು ಗೋಡನ್ ಇಡಬೇಕಾದ್ರೆ. ಇರ್ಲಿಲ್ಲ ಅಂದ್ರೆ? ಇರ್ಲಿಲ್ಲ ಅಂದ್ರೆ ಡಂಕಿ ಬೀಳುತ್ತೆ, ಅಡಿಕೆ ಹಾಳಾಗ್ತದೆ, ಕಣ್ಣು ಹಾಳಾಗ್ತದೆ. ಡಂಕಿ ಬಿದ್ದರೆ ಪೌಡರ್ ಆಗುತ್ತೆ. ಅದು ರೇಟಿನ ಒಂದೀಗ 40 ರೂಪಾಯಿ ಇದ್ರೆ ಆಮೇಲೆ 20 ರೂಪಾಯಿ ಕೇಳೋದಿಲ್ಲ. ಅದರ ವಿಷ ಆಗುತ್ತ? ವಿಷ ಅಲ್ಲ, ಅದು ಸಣ್ಣ ಹುಳ, ಅದು ಅದು ಅಡಿಕೆಗೆ ಹಾಳು ಮಾಡುತ್ತೆ. ಅದು ಹಬ್ಬದ ಅದು ಒಂದು ಇವತ್ತು ಒಂದು ಚೀಲಕ್ಕೆ ಬಿದ್ರೆ ನಾಳೆ 10 ಚೀಲಕ್ಕೆ ಆಗುತ್ತೆ. ಅದು ಸಣ್ಣ ಸಣ್ಣ ಹುಳ, ಅದು ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು, ಕೇರ್ಫುಲ್ ಆಗಿ ಇಟ್ಕೋಬೇಕು. ಅದನ್ನ ಅನೇಕ ಪ್ರಯೋಗಗಳನ್ನ ಮಾಡಿದಿರಿ. ಮತ್ತೆ ಬೆಳೆ ಬೆಳೆಯುವಾಗ ಎಷ್ಟೋ ಸಾರಿ ಇಲ್ಲಿ ಹಿಂಗ್ ಮಾಡಿದ್ ಚೆನ್ನಾಗಾಯ್ತು, ಅಥವಾ ಇಷ್ಟು ದಿನ ಹಿಂಗ್ ಮಾಡಿದ್ವಿ ಇದನ್ನ ಬದಲಾಯಿಸಿದ್ ಚೆನ್ನಾಗಾಯ್ತು, ಹಿಂಗ್ ಏನ್ ಅನ್ಸಿದ್ಯಾ ನಿಮ್ಮ? ಇಲ್ಲ, ನನಗೆ ನಮ್ ತಂದೆ ತೋಟ, ನಮ್ದು ಹಳೆ ತೋಟ ಇತ್ತು, 100 ವರ್ಷ ಹಿಂದಿನ ತೋಟ ಇತ್ತು. ಅದ್ ಬಿಟ್ಟು ನಾವು ಹೊಸ ತೋಟ ಅದಕ್ಕಿಂತ ಜಾಸ್ತಿ ಮಾಡಿದ್ದೇವೆ. ಈಗ ಅದು ನಾವು ಈಗಿನ ವಾತಾವರಣಕ್ಕೆ ಈಗಿನ ಪದ್ಧತಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿದ್ದೇವೆ. ಅದು ಅಡಿಕೆಯಲ್ಲಿ ಒಂದೇ ಪ್ರಯೋಗ ಇದೆ, ಬರಣ ಮಾಡಬೇಕು, 9 ಫುಟಿಗೊಂದು ಸಸಿ ಹಾಕಬೇಕು, ತುಂಬಾ ಹತ್ತಿರದ ಒಳ್ಳೇದಲ್ಲ, ಆಮೇಲೆ 15 ವರ್ಷಕ್ಕೆ ಸಸಿ ಹಾಕಬೇಕು. ಆ ರೀತಿಯಾದಂತಹ ಪದ್ಧತಿ ಅದು. ಈಗ ಹೊಸ ಪದ್ಧತಿ ಸಹಿತ ಹಾಗೆ ಇದೆ, ಹಳೆ ಪದ್ಧತಿನೂ ಹಾಗೆ ಇದೆ. ಹಳೆ ಪದ್ಧತಿಯಿಂದ ನಮ್ಮ ಅಜ್ಜಾಲೆ ಇರಬೇಕಾದ್ರೆ 9 ಫುಟಿ 3 ಗಿಡ ಕೂತ್ಕೊಳ್ತಿದ್ವಿ, ಈಗ ಅದನ್ನ 9 ಫುಟಿ 1 ಗಿಡ ಕೂಡಿಸ್ತಾರೆ. ಇಳಿ ಜಾಸ್ತಿ ಆಗಬೇಕು ಅಂತೇಳಿ ಈ ಒಂದು ಮರಕ್ಕೆ 3 ಕೊನೆ ಬಂದ್ರೆ ಆವಾಗ ಅದು 9 ಫುಟ್ ಒಳಗೆ 3 ಗಿಡಕ್ಕೆ 2 ಕೊನೆ ಬಂದ್ರೆ 6 ಕೊನೆ ಆಗ್ತದೆ. ಈ 9 ಫುಟಿಗೆ ಹಾಕಿದಾಗ 1 ಗಿಡಕ್ಕೆ 2 ಕೊನೆ ಆಗ್ತದೆ. ಆ ರೀತಿ ಹಳೆ ಕಾಲದ ಪದ್ಧತಿ ಅದು, ನಮ್ಮ ಅಜ್ಜೆಲ್ಲ ಹಂಗೆ ಹೇಳ್ತಿದ್ದಂತೆ. ಅದನ್ನೊಂದು ಪ್ರಯೋಗ ಮಾಡ್ಬೇಕಾಯ್ತು. ನೀವು ನಾ ಇದೆ ಇದೆ ನಮ್ಮ ತೋಟದಲ್ಲಿ ಇದೆ, ಹಳೆ ತೋಟದಲ್ಲಿ ಇದೆ. ಅದು ಈಗಿನ ನೀರು ಸಲುವಾಗಿ ನಾವೆಲ್ಲ ಕಟ್ ಮಾಡ್ತಾ ಇದ್ದೇವೆ. ಅದರ ಏನಾಗುತ್ತೆ, ಚೆನ್ನಾಗಿ ಬರುತ್ತೆ. ಈಗ ಇದು ಈ ಪದ್ಧತಿ ಚೆನ್ನಾಗಿರುತ್ತೆ. 9 ಫುಟಿಗೆ ಒಂದು ಇರ್ತದಲ್ಲ, ಈಗ ಅದ್ರೊಳಗೆ ಬಹಳ ಚೆನ್ನಾಗಿರುತ್ತೆ. ಕಾರಣ ಏನು ಅಂದ್ರೆ ಸೈಜ್ ಚೆನ್ನಾಗಿ ಬರುತ್ತೆ, ಸೈಜ್ ಚೆನ್ನಾಗಿ ಬರುತ್ತೆ, ಮರ ಗಟ್ಟಿ ಇರುತ್ತೆ. ಇದು 1 ಫುಟಿಗೆ 3 ಇದ್ರೆ ಅದಕ್ಕೆ ಬೆಳವಣಿಗೆ ಕುಂಠಿತ ಆಗುತ್ತೆ, ಹತ್ತಿರ ಆದಂಗ ಆಗ ಸರಿಯಾಗುದಿಲ್ಲ. ಆ ರೀತಿ ಅಂದ್ರೆ ಸಣ್ಣ ಕೋಣಿಯೊಳಗೆ ಬಹಳ ಜನ ತುರುಗಿದಂಗ ಆಗುತ್ತೆ. ಸಣ್ಣ ಕೋಣಿಯೊಳಗೆ ಬಹಳ ಜನ ತುರುಗಿದಂಗ ಆಗುತ್ತೆ. ಈಗ ಒಂದು ಮಗು 6 ತಿಂಗಳು 7 ತಿಂಗಳು ಹುಟ್ಟಿದ್ರೆ ಅದು ಹೆಲ್ದಿ ಇರೋದಿಲ್ಲಲ್ಲ, ಆ ರೀತಿಯಾದಂತ ಒಂದು ಇದಾಗುತ್ತೆ. ಅಂದ್ರೆ ಸಂಖ್ಯೆ ಎಷ್ಟು ಕಾಪಾಡ್ಕೋಬೇಕು ಅಷ್ಟೇ ಕಾಪಾಡ್ಕೊಂಡ್ರೆ ಚಂದ. ಒಂದು ಎಕರೆಗೆ ಈಗ 9 ಫೋಟು 9 ಫೋಟು ಹಾಕುವ ಪದ್ಧತಿ ಎಲ್ಲ 550 ಗಿಡ 552 ಗಿಡ ಇರುತ್ತೆ, ಅದು ಒಳ್ಳೆಯದು. ನೆಕ್ಸ್ಟ್ ನಮ್ಗೆ 15 ವರ್ಷಕ್ಕೆ 15-20 ವರ್ಷ ಹಾಕಬೇಕು, ಅವಾಗ ಅದು 4 ಫುಟಿಗೆ ಬರುತ್ತೆ, ಅದು ಒಳ್ಳೇದು. ಅದು ಈ ಕಡೆಯಿಂದ ಈ ಕಡೆ 9 ಫುಟ್ ಇದ್ರೆ 15 ವರ್ಷದಂತೆ ಇಲ್ಲಿ ಹಾಕಿದ್ರೆ ಈ ಗಿಡಕ್ಕೆ ಈ ಗಿಡಕ್ಕೆ 9 ಫುಟ್ ಬರುತ್ತೆ, ಈ ಹಳೆ ಗಿಡಕ್ಕೆ ಈ ಗಿಡಕ್ಕೆ 4 ಫುಟ್ ಆಗುತ್ತೆ, ಇದು ಎತ್ತರ ಹೋಗಿರುತ್ತೆ, ಇದು ಬೆಳವಣಿಗೆ ಅನುಕೂಲ ಆಗುತ್ತೆ. ಮಧ್ಯೆ ಹಾಕೋ ಗಿಡಗಳಿಗೆ ಬೆಳಕು ಅದೆಲ್ಲ ಸಿಗುತ್ತೆ. ಮಧ್ಯೆ ಅದು ಬಾಳ ಬೆಳಕಬೇಕು, ಕಾಫಿಗೂ ನೆರಳು ಬೇಕು, ಬಾಳಿಗೆ ನೆರಳು ಬೇಕು, ಯಾಲಕ್ಕಿ ನೆರಳು ಬೇಕು, ಅಂತ ಗಿಡವನ್ನು ನೋಡಿ ಹಾಕ್ತೇವೆ. ಶುಂಠಿಗೆ ಬೇಕು, ಅರಿಶಿನಕ್ಕೆ ಬೇಕು, ಆ ರೀತಿಯಾದಂತ ಇದೆ ಒಳ್ಳೇದ. ಮತ್ತೆ ಬೇರೆ ರೈತರು ನಿಮ್ಮ ಒಡನಾಡಿಗಳು ಇರ್ತಾರೆ, ನಿಮ್ಮ ಊರಲ್ಲೇ ಇರ್ತಾರೆ ಅಥವಾ ಪರಿಚಯದವ್ರು ಇರ್ತಾರೆ, ಅವರು ಸಣ್ಣ ಪುಟ್ಟ ತಪ್ಪುಗಳನ್ನು ಎಲ್ಲಾದ್ರೂ ಮಾಡ್ತಾ ಇದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅನ್ಸುತ್ತೆ, ನಮ್ಮ ಅಕ್ಕಪಕ್ಕದ ಒಂದ್ಸಲ ಅನ್ಸುತ್ತೆ ಬೇಲಿ ಮೇಂಟೈನ್ ಮಾಡೋದಿಲ್ಲ, ಅಡಿಕೆ ಒಂದ್ಸಲ ಅವಾಗ ಒಂದ್ಸಲ ಬೇಜಾರಾಗುತ್ತೆ. ಆದ್ರೆ ಹೇಳಿಕ್ ಹೋದ್ರೆ ನಮಗೆ ಮೈ ಮೇಲೆ ಅದು, ಏ ನೀನೇ ಮಾಡ್ಕೊಡೋ ಅಂತ ಹೇಳ್ತಾರೆ, ಲೇಬರ್ ಇಲ್ಲ ನೀನೇ ಮಾಡ್ಕೊಡು ಅಂತ ಹೇಳಿ. ಅದಕ್ಕೆ ಅದು ನೋಡ್ಕೊಂಡು ಕೇಳೋರಿದ್ರೆ ಹೇಳ್ಬೋದು, ಅಡ್ವೈಸ್ ಮಾಡ್ಬೋದು. ಇಲ್ಲಾಂದ್ರೆ ನಮ್ಮ ಈಗಿನ ಟ್ರೆಂಡ್ ನಮ್ ಬಾಡಿ ನಾವಿರೋದು ಒಳ್ಳೇದು ಅಂತ ಅನ್ಸುತ್ತೆ. ಈಗ ಯಾರಾದ್ರೂ ಕೇಳಿದ್ರೆ ನಾವು ಅಡ್ವೈಸ್ ಮಾಡ್ಬೋದು. ಈಗ ಅಡಿಕೆ ಪತ್ರಿಕೆ ಸುಜಾತ ಮತ್ತೆ ಈಗಿನ ಮಾಧ್ಯಮದಲ್ಲಿ ಕೃಷಿ ಸಂಬಂಧಪಟ್ಟು ಬೇಕಷ್ಟು ಬರುತ್ತೆ, ಆದ್ರೆ ಕೊಳ್ಳು ಓದೋರು ಬಹಳ ಕಮ್ಮಿ. ಅಂದ್ರೆ ಆಸಕ್ತರು ಈ ರೀತಿ ಪುಸ್ತಕಗಳನ್ನ ಮ್ಯಾಗಜಿನ್ಗಳನ್ನ ಕೃಷಿಗೆ ತಾವು ಯಾವ ಕ್ಷೇತ್ರದಲ್ಲಿ ಒಲವು ಜಾಸ್ತಿ ಇದೆ ಆ ಕ್ಷೇತ್ರದ ಪುಸ್ತಕಗಳನ್ನ ಮ್ಯಾಗಜಿನ್ಗಳನ್ನ ಸಂಗ್ರಹಿಸಿ ಇಟ್ಕೊಳ್ಳೋದು ಒಳ್ಳೇದು, ಒಳ್ಳೇದು, ಬಹಳ ಒಳ್ಳೇದು. ನಮ್ಮಲ್ಲಿ ಇರಬೇಕು ಅದು, ಯಾವ ಟೈಮಲ್ಲಿ ನಮ್ಮನ್ನು ಬೇಕು ಅಂತ ಯಾರೇ ಅಡ್ವೈಸ್ ಇದಾಗಲಿಲ್ಲ ಅಂತ ನಾವು ಪುಸ್ತಕ ಓದಾದ್ರೂ ತೊಳ್ಕೋಬಹುದು. ನಾನು ಜಾಸ್ತಿ ಅದನ್ನೇ ಮಾಡಿ. ಮತ್ತೆ ಈಗಿನ ಟ್ರೆಂಡ್ ಅಲ್ಲಿ ಏನಾಗಿದೆ ಅಂದ್ರೆ ಈ ಹಾರ್ಟಿಕಲ್ಚರ್ ಆಫೀಸ್ನವರು, ಅಗ್ರಿಕಲ್ಚರ್ ಆಫೀಸ್ನವರು, ಕದಂಬ, TSS ನಮ್ಮ ಸೊಸೈಟಿ ಎಲ್ಲ ಈಗ 1-day tour ಮಾಡ್ತಾರೆ. ಯಾರು ಭಾಳ ಒಳ್ಳೆ ಎಲ್ ಫಾರ್ಮರ್ ಇದ್ದಾರೆ, ದರ್ಶಕ ಕೃಷಿಕ, ಪ್ರಗತಿಪರ ಕೃಷಿಕ, ಹೊಸ ಲೇಟೆಸ್ಟ್ ಎಲ್ಲಿ ಮಾಡಿದ್ದಾರೆ ಅಲ್ಲಿ 1-day tour ಕರ್ಕೊಂಡು ಹೋಗ್ತಾರೆ. ಅಲ್ಲಿಯ ಎಕ್ಸ್ಪೀರಿಯನ್ಸ್ ಅನ್ನ ಅವ್ರ ಜೊತೆ ಹಂಚಿಕೊಂಡು ಅವ್ರ ಜೊತೆ ಕೇಳ್ಕೊಂಡು ಬಂದ್ಕೊಂಡು ನಾವು ಯುಟಿಲೈಸ್ ಮಾಡ್ಕೋಬಹುದು, ಅದು ಬಹಳ ಒಳ್ಳೇದು. ಅದು ಮತ್ತೆ 15 ಎಕರೆ ಅಂತ ಹೇಳಂದ್ರೆ ಮತ್ತೆ 5 ಎಕರೆ ನೀವು ಭತ್ತ ಬೆಳಿಲಿಕ್ಕೆ ಇಟ್ಟರೆ ಅನಿವಾರ್ಯನಾದ್ರೂ ಭತ್ತ ಬೆಳಿಲೇಬೇಕು, ಅನಿವಾರ್ಯ ಮಾಡೋದು. ಈಗ ಭತ್ತ ಬೆಳಿಲಿಕ್ಕೆ 1 ಎಕರೆಗೆ ನಾವು ಕರೆಕ್ಟ್ ಲೆಕ್ಕ ಹಾಕಿದ್ದೇನೆ 60-63,000 ರೂಪಾಯಿ ಖರ್ಚು ಬೀಳುತ್ತೆ ಒಂದು ಎಕರೆ ಭತ್ತ ಬೆಳಿಲಿಕ್ಕೆ, ಸ್ಟಾರ್ಟಿಂದ ಕೊನೆ ಭತ್ತ ಮಾಡೋದ್ರವರೆಗೆ. ಆ ನಮ್ ಇನ್ಕಮ್ ಬರೋದು 30-40 ಸಾವಿರ ಬರೋದಿಲ್ಲ, ತುಂಬಾ ಕಷ್ಟ. ಹಂದಿ ದನ ಎಲ್ಲದು ಕಷ್ಟ ಹೌದು, ಆದ್ರೆ ಹಿಂದಿನ ಕಾಲದವ್ರು ಮಾಡ್ಕೊಂಡ್ಬಂದ್ರೆ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಗದ್ದೆ ನಮ್ಮ ಹುಲ್ಲು ನಮ್ಮ ದನಕ್ಕೆ ಸಿಗುತ್ತೆ, ಯಾವುದು ವಿಥೌಟ್ ಮೆಡಿಕೇಟೆಡ್ ಯಾವುದು ಔಷಧಿ ಹೊಡೆದು ಈ ಬೈಸಿ ಮೇಲೆ ತಗೊಂಡ್ರೆ ಔಷಧಿ ಹೊಡಿತಾರೆ, ನಾವು ಅದು ಯಾವುದು ಔಷಧಿ ಹೊಡೆಯೋದಿಲ್ಲ. ಅದು ಹುಲ್ಲು ಸಲುವಾಗಿ ದನ ಸಲುವಾಗಿ ಒಂದು ಗದ್ದೆ ಮಾಡ್ತೇವೆ. ಈ ಸಲ ಭತ್ತದ ರೇಟೇ ಇಲ್ಲ, ಭತ್ತ ತಗೊಳ್ಳೋದಿಲ್ಲ ಈಗ ರೈತರಿಗೆ. ಹಿಂಗಾದ ಈ ನಮಗೂ ಹಂಗೆ ಸುಮಾರು 20-25 ಸಾವಿರ ರೂಪಾಯಿ ಲಾಸ್ ಒಂದು ಎಕರೆಗೆ. ನಾವು 5 ಎಕರೆ ಮಾಡ್ತೇನೆ ಅಂದ್ರೆ ನಾವು ಬೆಳೆದಂತ ಒಂದು ಭತ್ತವನ್ನು ಅಕ್ಕಿ ಮಾಡಿ ಊಟ ಮಾಡ್ತೇವೆ ಒಂದು ಸಮಾಧಾನ, ಮತ್ತೆ ನಮ್ಮ ದನಕ್ಕೆ ಹುಲ್ಲು ಸಿಗುತ್ತದೆ ಒಂದು ಸಮಾಧಾನ, ಮತ್ತೆ ನಮ್ಮ ಗದ್ದೆಯನ್ನು ಹಾಳು ಮಾಡಿಲ್ಲ. ನಾವು ಪೂರ್ವಜರು ಅಜ್ಜಂದಿಕ್ಕಳು ಕೊಟ್ಟಂತ ಗದ್ದೆಯನ್ನು ನಾವು ಹಾಳು ಮಾಡಿಲ್ಲ, ಹಂಗೆ ಬಿಡಲಿಲ್ಲ, ಹಾಳು ಬಿಡಲಿಲ್ಲ ಅಂತ ಒಂದು ಸಮಾಧಾನದಿಂದ ಮಾಡ್ತಾ ಇದ್ದೇವೆ. ನಾವು ಮುಂದೆ ಆದಷ್ಟು ವರ್ಷ ಮಾಡ್ಕೊಂಡು ಹೋಗ್ತೇವೆ, ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತೇವೆ, ಬಾಕಿದನ್ನು ಸೇಲ್ ಮಾಡ್ತೇವೆ. ಕೊಟ್ಟಾರೆ ಕೃಷಿ ಬದುಕು ಖುಷಿಯಾಗಿದೆ? ಕೃಷಿ ಚೆನ್ನಾಗಿದೆ, ನನಗೆ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮಕ್ಕಳೆಲ್ಲ? ಮಕ್ಕಳು 3 ಜನ ಮಕ್ಕಳು, 3 ಹೆಣ್ಮಕ್ಕಳು. ಒಬ್ಬಳು ಮದುವೆಯಾಗಿ ಬಿಸಿನೆಸ್ ಮಾಡ್ತಾರೆ, ಮತ್ತೊಬ್ಬಳು ದುಬೈಲಿದ್ದಾಳೆ, ಮತ್ತೊಬ್ಬಳು ಫೌಂಡೇಶನ್ ಪಾಸ್ ಆಗಿ CA ಕಲಿತು ಟ್ರೈನಿಂಗಿಗೆ ಕೋಚಿಂಗಿಗೆ ಬೆಂಗಳೂರಲ್ಲಿದ್ದಾಳೆ. ನಾವು ಗಣ್ಯ ಅಂತ ಇಬ್ಬರು ಮನೇಲಿದ್ದೇವೆ. ನಮ್ಮ ಸುಮಾರು ಒಂದು 300 ಹಲಸಿನ ಗಿಡ ಇದೆ, ನಮ್ಮ ತಂದೆ ಮಾಡಿದ್ದು. ಆ ಹಲಸಿನಕಾಯಿ ಹಪ್ಪಳ ಮಾಡೋದು, ಚಿಪ್ಸ್ ಮಾಡೋದು, ಅದನ್ನು ಮಾರಾಟ ಮಾಡ್ತೇವೆ. ಒಂದು ವರ್ಷಕ್ಕೆ ಸುಮಾರು ಒಂದು 2-2.5 ಕ್ವಿಂಟಲ್ ಚಿಪ್ಸ್ ಮಾಡ್ತೇವೆ. ಹಪ್ಪಳ ಒಂದು 5,000-6,000 ಹಪ್ಪಳ ಮಾಡ್ತೇವೆ, ಅದನ್ನು ಸೇಲ್ ಮಾಡ್ತೇವೆ. ಕದಂಬ ಪ್ರೈವೇಟ್ ಅಂಗಡಿಗೆಲ್ಲ ಕೊಡ್ತೇವೆ. ಆಮೇಲೆ ಒಂದು 8-10 ಜಾತಿಯ ಉಪ್ಪಿನ ಮಿಡಿ ಇದೆಯಲ್ಲ, ಉಪ್ಪಿನಕಾಯಿ, ಆ ಬೇರೆ ಬೇರೆ ವೆರೈಟಿ ಮಿಡಿ ಇದೆ, 1,000 ಗಟ್ಟಲೆ ಮಿಡಿ ಆಗುತ್ತೆ, ನಾವು ದುಡ್ಡು ಕೊಟ್ಟು ತಗೊಳ್ಳೋದಿಲ್ಲ. ಅದನ್ನು ಉಪ್ಪಿನಕಾಯಿ ಮಾಡಿಕೊಂಡು ನಮ್ಮ ಮನೇಲಿ ಬೆಳೆದಿದ್ದು ಆ ಗಿಡವಂತಂದು, ಅದನ್ನು ಉಪ್ಪಿನಕಾಯಿ ಮಾಡಿ ಅದನ್ನು ಸೇಲ್ ಮಾಡ್ತೇವೆ, ಕ್ವಿಂಟಲ್ ಗಟ್ಟಲೆ ಸೇಲ್ ಆಗುತ್ತೆ. ಮತ್ತೆ ಈ ದಡ್ಲಿಕಾಯಿ ಅಂತ ಹೇಳ್ತೇವಲ್ಲ, ಅದನ್ನು ಒಂದು 25 ಗಿಡ ಹಾಕೊಂಡಿದ್ದೇವೆ. ನಿಂಬು 25-30 ಗಿಡ ಹಾಕೊಂಡಿದ್ದೇವೆ. ಅದನ್ನು ತಂದು ನಮ್ಮಲ್ಲೇ ಶೇಖರಣೆ ಮಾಡಿ ಇಟ್ಟುಕೊಂಡು ಅದನ್ನು ಉಪ್ಪಿನಕಾಯಿ ಸೇಲ್ ಮಾಡ್ತೇವೆ. ನಾವು ತುಂಬಾ ಡಿಮ್ಯಾಂಡ್ ಇದೆ, ಅದು ಒಂದು ಸುಮಾರು ಒಂದು 2-3 ಕ್ವಿಂಟಲ್ ಹೋಗುತ್ತೆ. ನಮ್ಗೆ ಆಕ್ಚುಲಿ ಹೆವಿ ಆಗುತ್ತೆ ಇದು. ಯಾವುದು ಈಗ 10 ಎಕರೆ ಅಡಿಕೆ ತೋಟ, 15 ಎಕರೆ ಅಡಿಕೆ ತೋಟ ಇದ್ಕೊಂಡು ಇದು ಮಾಡೋದು ಹೆವಿ ಆಗುತ್ತೆ. ನಾವು ಗಣ್ಯ ಅಂತ ಇಬ್ಬರೆ ಹೇಳೋದು, ಆದ್ರೂ ನಾವು ಅದೊಂದು ಹಾಬಿ. ಬೇರೆ ಕಡೆ ತಿರುಗಾಟಕ್ಕೆ ಹೋಗದ್ದೆ, ಬೇರೆ ಅಕ್ಕಿ ಬಕ್ಕಿ ಲೋಕಲ್ ಮಾತಾಡದೆ, ಮಂಚಿಗೆ ಪೇಟಿಗೆ ಬರದೆ, ಅದೊಂದು ಸಣ್ಣ ಪುಟ್ಟ ಹಾಬಿ, ಲಾಭ ಆಗ್ತದೆ ಅಂತೇಳಿ ಮಾಡೋದಲ್ಲ, ಚಟುವಟಿಕೆ ಇರಬೇಕು, ನಮ್ಮ ಆರೋಗ್ಯ ಸರಿ ಇರ್ತದೆ. ಈ ಸುಮ್ಮನೆ ಕುತ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೋತ ಅದು ಇದು ಸುದ್ದಿ ಹೇಳ್ಕೊಳ್ಕಂತ ಈ ರೀತಿ ಮಾಡೋದ್ರಿಂದ ನಮಗೂ ಆರೋಗ್ಯ ಮತ್ತು ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ. ಯಾರ್ದು ಟೀಕೆ ಮಾಡೋದು, ಯಾರ್ದು ಸುದ್ದಿ ಕೇಳೋದಕ್ಕಿಂತ ರೈತ ಇಂಥ ಎಲ್ಲ ಮಾಡ್ಕೊಂಡು ಹೋದ್ರೆ ರೈತರನ್ನ ಬದುಕು ಹಸನಾಗಿರುತ್ತದೆ, ಖುಷಿ ಇರುತ್ತೆ, ಸಂತೋಷವಾಗಿರುತ್ತೆ. ಅಂದ್ರೆ ಇದರಿಂದ ಕೂಡ ನಿಮಗೆ ಲಾಭನ ಇದೆ? ಲಾಭ ಸ್ವಲ್ಪ ಲಾಭ ಇದೆ, ಈ ಉಪ್ಪಿನಕಾಯಿ ಹಪ್ಪಳ ಮತ್ತು ಅದರಿಂದ ತುಂಬಾ ಲಾಭ ಇದೆ ಅಲ್ವಾ. ಹೌದು, ಕ್ವಾಲಿಟಿ ಗುಡ್ ಇರ್ಬೇಕು, ವೆರಿ ಗುಡ್ ಕ್ವಾಲಿಟಿ ಮಾಡಿದ್ರೆ ನಮಗೆ ಲಾಭನೇ. ನಾವು ಈ ಬಾಳೆ ಬೆಳೆದು ನಾವೇ ಸ್ವಂತ ಬೆಳೆದು ಚಿಪ್ಸ್ ಮಾಡ್ತೀವಿ. ಈ ಸಲ ಒಂದು ಮೂರುವರೆ ಕ್ವಿಂಟಲ್ ಚಿಪ್ಸ್ ಮಾಡಿದ್ದೀವಿ, ಮಾರಾಟ ಮಾಡಿದ್ದೀವಿ. ಇಲ್ಲಿ ಬೇಡಿಕೆನೂ ಇರೋದ್ರಿಂದ ನೀವು ಮಾರುಕಟ್ಟೆ ಸುಲಭವಾಗಿ ಸಿಕ್ಕಿರೋದ್ರಿಂದ ಅನುಕೂಲ. ಒಳ್ಳೆ ಕ್ವಾಲಿಟಿ ಇದ್ರೆ ಬೇಡಿಕೆ ಇಲ್ಲದ್ರೂ ಇದೆ. ಡಲ್ ಕ್ವಾಲಿಟಿ ಇದ್ರೆ ಯಾರು ಒಂದ್ ಸಲ ತಗೋಬಹುದು, ಎರಡನೇ ಸಲ ಸಹ ಬರೋದಿಲ್ಲ. ಆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಗುಡ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಅಂದ್ರೆ ಸ್ವಚ್ಛತೆ ಇರಬೇಕು. ಹೌದು, ಸ್ವಚ್ಛತೆ ಮತ್ತೆ ಟೇಸ್ಟ್ ಇರಬೇಕು. ಹೌದು, ಹಾಳಾಗಬಾರದು. ಫಾರ್ಮುಲಾ ನಿಮ್ಮೇ ಅಲ್ಲ, ಅವಳೆಲ್ಲ ನಮ್ಮ ಮನೆಯವರೇ ಮಾಡಬೇಕು. ಮತ್ತೆ ಅವರದೇ ಸ್ವಂತ ಫಾರ್ಮುಲಾ ಅವರ ಹತ್ರ ಇರ್ಬಿಟ್ಟು ಕೇಳ್ಕೊಂಡು, ನಮ್ಮ ತಾಯಿಯವ್ರ ಹತ್ರ, ನಮ್ಮ ಮನೆಯವ್ರ ತಾಯಿಯವ್ರ ಹತ್ರ, ಅವ್ರ ಅಕ್ಕಂದಿಕ್ಕರ ಹತ್ರ ಕೇಳ್ಕೊಂಡು ಈ ರೀತಿಯಾಗಿ ಮುಂದುವರ್ಸ್ಕೊಂಡು ಬಂದಿದೆ. ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಮಾಡಬೇಕು. ಇದೊಂದು ಸೇವೆ ಕೂಡ, ಸೇವೆ ಅನ್ನೋದು, ಸೇವೆ ಅನ್ನೋದು ನಮ್ಮ ಸಂತೋಷಕ್ಕಾಗಿ ಮಾಡೋದು. ಯಾಕೆ ನಮ್ಮಲ್ಲಿ ಮರ ನಾವೇನು ಬೇರೆ ಮನೇಲಿ ಕದ್ಕೊಂಡ್ಬರೋದಿಲ್ಲ, ಬೇರೆ ಕಡೆ ದುಡ್ಡು ಕೊಡ್ತಾರೋದಿಲ್ಲ. ನಾವು ಏನು ಬೆಳೆದಿರ್ತೇವೋ, ನಮ್ಮ ಏನು ಇರ್ತೇವೋ ಅದನ್ನೇ ನಾವು ಕಂಟಿನ್ಯೂ ಮಾಡಿಕೊಂಡು ಖುಷಿಯಿಂದ. ಹೌದು, ಒಳ್ಳೇದು. ಗಣಪತಿ ಭಟ್ ಅವರೇ, ಇಷ್ಟೆಲ್ಲ ಕೃಷಿ ಮತ್ತು ಕೃಷಿ ಆಧಾರಿತ ಉಪಕಸುಬು ಇವುಗಳ ಕುರಿತು ಅನೇಕ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನನಗೂ ನಿಮ್ಮ ಜೊತೆ ಸ್ವಲ್ಪ ಮಾತಾಡಲಿಕ್ಕೆ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಆಕಾಶವಾಣಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ತಮ್ಮಗೂ ನಮಸ್ಕಾರ. ವಿವಿಧ ಬೆಳೆ ಬೇಸಾಯದ ಅನುಭವಗಳನ್ನು ಕೇಳಿದಿರಿ ಯಲ್ಲಾಪುರ ತಾಲೂಕಿನ ಹಾಸನಗಿಯ ಗಣಪತಿ ರಾಮಕೃಷ್ಣ ಭಟ್ ಅವರಿಂದ. ಸಂದರ್ಶಕರು ಎಚ್ಪಿ ರಾಮಡಗಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ನಮ್ಮ ರೈತರಿಗಾಗಿ ರೈತರ ಸಹಭಾಗಿತ್ವ ನಮ್ಮ ಪ್ರಥಮ ಆದ್ಯತೆ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಯಾಗಿರುವ ಡಾ ರೂಪಾ ಎಸ್ ಪಾಟೀಲ್. ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ತಿಳಿದಿರಬಹುದು, ಕೇಂದ್ರ ಸರ್ಕಾರದಿಂದ ಹಲವಾರು ರೈತಪರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಹಾಗೆ ಅದರಲ್ಲೂ ಕೂಡ ಕಳೆದ ಒಂದು ಎರಡು ಮೂರು ದಿವಸದಿಂದ ನಾವು ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ಅನ್ನುವಂತಹ ಒಂದು ಆಂದೋಲನವನ್ನ ಏಪ್ರಿಲ್ 25ರಿಂದ ಏಪ್ರಿಲ್ 30ರವರೆಗೆ ಕೃಷಿ ಮಂತ್ರಾಲಯ ಹಾಗೂ ರೈತ ಕಲ್ಯಾಣ ಇಲಾಖೆಯಿಂದ ಅದನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಇದನ್ನು ನಾವು ಕನ್ನಡದಲ್ಲಿ ರೈತರ ಸಹಭಾಗಿತ್ವ ನಮ್ಮ ಪ್ರಥಮ ಆದ್ಯತೆ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಸೊ ಈ ಕಾರ್ಯಕ್ರಮವನ್ನು ಆಜಾದಿಕ ಅಮೃತ್ ಮಹೋತ್ಸವ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷದ ಸಂಭ್ರಮಾಚರಣೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಕೇಂದ್ರ ಸರ್ಕಾರದಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. ಅದೇ ತರನಾಗಿ ನಾವೂ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಸೊ ಈ ಆಂದೋಲನದ ಅಡಿಯಲ್ಲಿ ಅಥವಾ ಕ್ಯಾಂಪೇನ್ ಅಂತ ನಾವೇನ್ ಹೇಳ್ತೀವಿ, ದೇಶದಾದ್ಯಂತ ಎಲ್ಲಾ ರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಮತ್ತೆ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ರೈತರ ಅಭಿವೃದ್ಧಿಗೋಸ್ಕರ ಹಮ್ಮಿಕೊಳ್ಳಲಾಗ್ತಾ ಇದೆ. ಅದರಂತೆಯೇ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿನೂ ಕೂಡ 26 ಏಪ್ರಿಲ್ 2022 ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆತ್ಮ ಇಲಾಖೆ ಆತ್ಮ ಯೋಜನೆ ಕೃಷಿ ಇಲಾಖೆ ಕಾರವಾರ ವತಿಯಿಂದ ರೈತರ ಸಹಭಾಗಿತ್ವ ನಮ್ಮ ಪ್ರಥಮ ಆದ್ಯತೆ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ನಾವು ಪ್ರಗತಿಪರ ರೈತರು, ಸ್ವಸಹಾಯ ಸಂಘದವರು, FPO ಅಂತ ಹೇಳ್ತೀವಿ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತೇಳಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ಹಲವಾರು ಪ್ರತಿನಿಧಿಗಳು, ಎಲ್ಲ ವಿಜ್ಞಾನಿಗಳು ಮತ್ತು ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿದ್ರು. ಸುಮಾರು 175 ಜನ ಆಗಿದ್ವಿ ನಾವು. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಎಕ್ಸಿಬಿಷನ್ ಅನ್ನು ಅಂದ್ರೆ ಕಿಸಾನ್ ಮೇಳವನ್ನು ಕೂಡ ನಾವು ಇಲ್ಲಿ ಆಯೋಜನೆ ಮಾಡಿದ್ವಿ. ಮತ್ತೆ ಕಿಸಾನ್ ಮೇಳದಲ್ಲಿ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ದೊರೆತಕ್ಕಂತಹ ಸಸಿಗಳಾಗಿರ್ಬೋದು, ಬೀಜಗಳಾಗಿರ್ಬೋದು, ಬೇರೆ ಬೇರೆ ತಂತ್ರಜ್ಞಾನಗಳ ಕುರಿತಾಗಿಯೂ ಕೂಡ ಹಲವಾರು ಮಾಹಿತಿಗಳನ್ನು ನಾವಿಲ್ಲಿ ರೈತರೊಟ್ಟಿಗೆ ಹಂಚಿಕೊಂಡಿದ್ದೇವೆ. ಅಷ್ಟೇ ಅಲ್ಲ, ನಾವು ಈ ಸಂದರ್ಭದಲ್ಲಿ ರೈತ ಮತ್ತು ವಿಜ್ಞಾನಿಗಳ ಸಂವಾದ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ನಾವು ಏರ್ಪಡನೆ ಮಾಡಿದ್ವಿ. ಮತ್ತೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ರೈತರ ಸಹಭಾಗಿತ್ವ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಗಳಿಸುತ್ತದೆ. ಯಾಕಂದ್ರೆ ಬರೀ ವಿಜ್ಞಾನಿಗಳು ಹೇಳೋದಲ್ಲ ಅಥವಾ ಮೇಲಿನವರು ಹೇಳೋದಲ್ಲ, ಅಧಿಕಾರಿಗಳು ಹೇಳೋದಲ್ಲ, ರೈತರು ನಮ್ಮೊಟ್ಟಿಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಅಥವಾ ರೈತರ ಭಾಗಿದಾರಿಯಲ್ಲಿನೇ ಕೂಡ ನಾವು ಸಾಕಷ್ಟು ಯಶಸ್ಸನ್ನು ಕಾಣಬಹುದು. ಈ ಕಾರ್ಯಕ್ರಮ ಅಥವಾ ಈ ಆಂದೋಲನದ ಅಂಗವಾಗಿಯೂ ಕೂಡ ನಾವು ಒಂದು 6 ಜನ ಪ್ರಗತಿಪರ ರೈತರು ರೈತ ಮಹಿಳೆಯರನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಗುರುತಿಸಿ ಅವರಿಗೆ ನಾವು ಸನ್ಮಾನವನ್ನು ಕೂಡ ಏರ್ಪಡಿಸಿದ್ವಿ. ಅದರಲ್ಲಿ ನಾವು ಹೇಳಬೇಕು ಪ್ರಮುಖವಾಗಿ ಅಂತಂದ್ರೆ ಅಂಕೋಲಾ ತಾಲೂಕಿನ ನೆವಳ್ಸೆ ಗ್ರಾಮದ ಕುಮಾರಿ ಸುಷ್ಮಾ ಭಟ್ ಅಂತ ಹೇಳಿ, ಅವರು ಎರೆಹುಳು ಕೃಷಿ, ನೋಡಿ ನಿಮ್ಗೆ ಎರೆಹುಳು ಕೃಷಿ ಎಲ್ಲರಿಗೂ ಗೊತ್ತಿದೆ, ಬಟ್ ಆದ್ರೆ ಎರೆಹುಳು ಗೊಬ್ಬರದಲ್ಲಿ ಮೌಲ್ಯವರ್ಧನೆಗಳನ್ನ ಮಾಡಿ ಸುಮಾರಷ್ಟು ತಮ್ಮ ವಹಿವಾಟನ್ನು ಹೆಚ್ಚಿಸಿಕೊಂಡಿದ್ದಾರೆ. ಮತ್ತೆ ಮನಸ್ಸು ಮಾಡಿದ್ರೆ ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಕೆಲಸಗಳನ್ನ ಅವರು ಮಾಡಿ ತೋರಿಸಿದರೆ. ಅಷ್ಟೇ ಅಲ್ಲ, ಇಲ್ಲಿ ಸಿರ್ಸಿ ತಾಲೂಕ್ ನೆರೆಬಯಲಿನ ಶ್ರೀ ರಾಮಚಂದ್ರ ಆರೇರ್ ಅನ್ನುವಂತಹ ರೈತ, ನಾವು ಕಷ್ಟಪಟ್ಟು ದುಡಿದ್ರೆ ಮನಸ್ಸು ಏನ್ ಬೇಕಾದ್ರೂ ನಾವು ಸಾಧನೆ ಮಾಡಬಹುದು ಅಂತ ಹೇಳಿ, ಈಗ ಒಣ ಶುಂಠಿ ಆಗಿರ್ಬೋದು, ಜೋನಿ ಬೆಲ್ಲ ತಯಾರಿಕೆ ಆಗಿರ್ಬೋದು ಸಾವಯವ ಪದ್ಧತಿನಲ್ಲಿ, ಅಷ್ಟೇ ಅಲ್ಲ ಸಮಗ್ರ ಕೃಷಿ ಪದ್ಧತಿನಲ್ಲೂ ಸಾಕಷ್ಟು ಯಶಸ್ಸನ್ನು ಗಳಿಸಿದ್ದಾರೆ. ಮತ್ತೆ ಸಾಕಷ್ಟು ಆದಾಯವನ್ನು ಕೂಡ ಅವರು ಗಳಿಸ್ತಾ ಇದ್ದಾರೆ. ಮತ್ತೆ ಸಿರಿಸಿ ತಾಲೂಕು ಅನ್ಕೊಪದ ಸುಭಾಷ್ ಶಿರಾಲಿ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ಜೋನಿ ಬೆಲ್ಲ ಅಂದ ತಕ್ಷಣ ಸಾಕಷ್ಟು ಕಲಬೆರಕೆ ಬರ್ತಾ ಇದೆ. ಮಾರ್ಕೆಟ್ ಅಲ್ಲಿನೂ ಕೂಡ ತುಂಬಾ ಕಡಿಮೆ ರೇಟ್ ಅಲ್ಲಿ ಬೆಲ್ಲ ಮಾರಾಟ ಆಗ್ತಿದೆ. ನಮ್ಗೆಲ್ಲ ಗೊತ್ತಿದೆ ಅದು ಯಾವ ತರದ ಬೆಲ್ಲ ಅಂತ ಹೇಳಿ, ಆದರೂ ಕೂಡ ಉತ್ತಮ ಗುಣಮಟ್ಟವನ್ನ ಕಾಯ್ದುಕೊಂಡ್ಬಿಟ್ಟು ಆದಷ್ಟು ಮಾನವನ ಶ್ರಮ ಕಡಿಮೆ ಇದ್ದಂತೆ ಯಂತ್ರಗಳ ಬಳಕೆಯನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಅವರು ಜೋನಿ ಬೆಲ್ಲವನ್ನ ಮಾಡ್ತಾ ಇದಾರೆ. ಅವರನ್ನು ಕೂಡ ನಾವು ಸನ್ಮಾನ ಮಾಡಿದೀವಿ. ಒಬ್ಬ ಕೂಲಿ ಕಾರ್ಮಿಕ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನಂತ ಕಂತರಾಜ್ಯ ಶ್ರೀ ರಾಜು ತಳವಾರ ಅವರು ತೋರಿಸಿಕೊಟ್ಟಿದ್ರು. ಸೊ ಅವ್ರಿಗೂ ಕೂಡ ನಾವಿಲ್ಲಿ ಸನ್ಮಾನ ಮಾಡಿದ್ವಿ. ಅವರು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಹಲವಾರು ತಂತ್ರಜ್ಞಾನಗಳ ಮತ್ತೆ ಪ್ರಾತ್ಯಕ್ಷಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಹಲವಾರು ವಿಷಯಗಳಲ್ಲಿ ಅವರು ಸ್ವಪರಿಶ್ರಮದಿಂದ ತುಂಬಾ ಮುನ್ನಡೆದಿದ್ದಾರೆ. ಮತ್ತೆ ತಮ್ಮ ಈಗ ಏನಾಗಿದೆ ಅಂತಂದ್ರೆ ಬಹಳಷ್ಟು ಕೂಲಿ ಕಾರ್ಮಿಕರಂದ್ರೆ ನಿಮ್ಗೆ ಅರ್ಥ ಆಗ್ಬೋದು ಎಷ್ಟು ಕಡಿಮೆ ಬರ್ತಾ ಇತ್ತು, ಬಟ್ ಇವಾಗ ಏನಾಗಿದೆ ಏನಾದ್ರೂ ತಾವು ಸಾಧನೆ ಮಾಡಬಲ್ವಿ ಅನ್ನುವಂತ ಹುಮ್ಮಸ್ಸು ಕೂಡ ಅವರಲ್ಲಿದೆ. ಅದೇ ತನ್ನಾಗಿ ಮತ್ತೊಬ್ಬ ಮಹಿಳೆ ಇತ್ತೀಚಿನ ದಿನಗಳಲ್ಲಿ ಬಕಾಹು ಅನ್ನುವಂಥದ್ದು ಬಾಳೆಕಾಯಿ ಹುಡಿ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳನ್ನು ಕೂಡ ಇದರ ಬಗ್ಗೆ ಉಲ್ಲೇಖ ಕೂಡ ಮಾಡಿದ್ರು, ತಮ್ಮ ಮನ್ ಕಿ ಚರ್ಚಾ ಆ ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡಿದ್ರು. ಅದು ಕೂಡ ಉತ್ತರ ಕನ್ನಡ ಜಿಲ್ಲೆ ಸಿರಿಸಿ ಭಾಗದ ಮಹಿಳೆಯರು ಅಂತ ಹೇಳಿದ್ರು. ಅದರಲ್ಲಿ ಇವರು ಕೂಡ ಒಬ್ರು, ಗಂಗಾ ಹೆಗಡೆ ಹೊಸೂರ್ ಅವರು. ಇವರು ಒಂದು ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬಾಳೆಕಾಯಿ ರೇಟ್ ಇಲ್ದಾಗ ಅಥವಾ 2 ರೂಪಾಯಿನೋ 5 ರೂಪಾಯಿನೋ ಇದ್ದಾಗ ಆ ಟೈಮಲ್ಲಿ ಇವರು ಬಾಳೆಕಾಯಿನ ಪುಡಿ ಮಾಡಿ ಅದರಿಂದ ಹಲವಾರು ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಿ ಮತ್ತೆ ಅದನ್ನ ನಾವು ಗೋಧಿಗೆ ಅಥವಾ ಮೈದಾಗೆ ಅದನ್ನ ಸ್ವಲ್ಪ ಪರ್ಯಾಯವಾಗಿ ನಾವು ಅದನ್ನ ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ಹಲವಾರು ಪ್ರಾತ್ಯಕ್ಷಿಕೆಗಳನ್ನ ಮಾಡಿದರೆ. ಇವರಿಗೂ ಕೂಡ ಶ್ರೀ ಪಡ್ರೆಯವರು ಸಾಕಷ್ಟು ಸಾಥನ್ನ ನೀಡಿದ್ದಾರೆ ಅಂತ ಈ ಇದರಲ್ಲಿ ಹೇಳಬಹುದು. ಸೊ ಇವರೆಲ್ಲರಿಗೂ ಕೂಡ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಅಷ್ಟೇ ಅಲ್ಲ, ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರಿಂದ ಬೇರೆಯವರಿಗೂ ಕೂಡ ಇದು ಒಂದು ಪ್ರೇರೇಪಣೆ ಅಂತಾನೆ ಕೂಡ ನಾವಿಲ್ಲಿ ಹೇಳಬಹುದು. ಸೊ ನಾವಿಲ್ಲಿ ರೈತರಿಗೆ ಏನ್ ಹೇಳ್ತಿದೀವಿ ಅಂತಂದ್ರೆ, ಈಗ ಹಸಿರು ಕ್ರಾಂತಿ ನಮಗೆಲ್ಲ ಗೊತ್ತೇ ಇದೆ, ಅದ್ರ ತಕ್ಕಂಗೆ ಮತ್ತೊಂದು ಗುಣಮಟ್ಟದ ನಮ್ಗೆಲ್ಲದರಲ್ಲೂ ಕೂಡ ಈಗ ನಾವು ಪ್ರೊಡಕ್ಷನ್ ಏನೋ ತುಂಬಾ ಜಾಸ್ತಿ ಮಾಡಿದ್ವಿ, ಉತ್ಪಾದನೆ ಜಾಸ್ತಿ ಆಗಿದೆ, ಅದರ ಗುಣಮಟ್ಟವನ್ನು ಕೈಕೊಳ್ಳೋದು ಕೂಡ ತುಂಬಾ ಪ್ರಮುಖವಾಗಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಬರೀ ಒಂದು ವಿಜ್ಞಾನ ಕೇಂದ್ರ ಅಥವಾ ಯೂನಿವರ್ಸಿಟಿ ಅಷ್ಟೇ ಅಲ್ಲ, ಇಲಾಖೆಗಳ ಒಟ್ಟಿಗೆ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಪಶು ವೈದ್ಯಕೀಯ ಇಲಾಖೆ ಇವರೆಲ್ಲರ ಜೊತೆಗೂಡಿ ಕೂಡ ನಾವು ಕಾರ್ಯಕ್ರಮಗಳನ್ನು ನಾವಿಲ್ಲಿ ಹಮ್ಮಿಕೊಳ್ತಾ ಇದೆ. ಮತ್ತೆ ನಿಮಗೆಲ್ಲ ತಿಳಿದಿರಬಹುದು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರೊಡಕ್ಟ್ ಅಂತೇಳಿ ODOP ಅಂತ ನಾವು ಹೇಳ್ತಾ ಇದೀವಿ. ಸೊ ಒಂದು ಜಿಲ್ಲೆ ಒಂದು ಉತ್ಪನ್ನ, ಆ ನಿಟ್ಟಿನಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಸ್ಪೈಸಸ್ ಅನ್ನುವಂಥದ್ದು ಸಂಬಾರು ಪದಾರ್ಥಗಳ ನಮಗೆ ಒಂದು ಇದು ಇದೆ, ಆ ಪ್ರೊಡಕ್ಟ್ ಬಗ್ಗೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗಿದೆ. ಮತ್ತು ಅದು ಆ ಉತ್ಪನ್ನ ನಮ್ಮ ಜಿಲ್ಲೆಗೆ ಶಿಫಾರಸನ್ನು ಮಾಡಿದ್ದಾರೆ ಒಂದು ಉತ್ಪನ್ನ ಅಡಿಯಲ್ಲಿ ಸ್ಪೈಸಸ್ ಅಂತೇಳಿ. ಸೊ ಆ ಸ್ಪೈಸಸ್ ಅಲ್ಲಿ ಕಾಳುಮೆಣಸು, ಯಾಲಕ್ಕಿ, ಬೇರೆ ಬೇರೆ ಶುಂಠಿ ಆಗಿರ್ಬೋದು, ಅದ್ರ ಬಗ್ಗೆನೂ ಕೂಡ ನಾವು ರೈತರ ಇದರಲ್ಲಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ, ತಾಂತ್ರಿಕ ಮಾಹಿತಿ ಬೇಕಾಗಿದ್ದಲ್ಲಿ ನಾವು ರೈತರಿಗೆ ತಾಂತ್ರಿಕ ಮಾಹಿತಿಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮದಲ್ಲಿ ಹೇಳಿದ್ದಾಗಿತ್ತು. ಧನ್ಯವಾದಗಳು. ರೈತರ ಸಹಭಾಗಿತ್ವ ನಮ್ಮ ಪ್ರಥಮ ಆದ್ಯತೆ, ಇದು ಕೇಂದ್ರ ಸರ್ಕಾರ ನಮ್ಮ ರೈತರಿಗಾಗಿ ಹಮ್ಮಿಕೊಂಡಂತಹ ಕಾರ್ಯಕ್ರಮ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಿದವರು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳಾದ ಡಾಕ್ಟರ್ ರೂಪಾ ಎಸ್ ಪಾಟೀಲ್. ಇದಾಗಿತ್ತು ಇಂದಿನ ಕಿಸಾನ ವಾಣಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿ ವಾಣಿಜ್ಯ ಪ್ರಕಟಣೆಯ ನಂತರ ಜನಪದ ಸಂಗೀತ. ಡಾಕ್ಟ್ರೇ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನು ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ ಹೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೇ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾದೇವಿ ಫಕೀರಯ್ಯ, ತೇರ್ಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. ಮೊದಲಿಗೆ, ತಂಗಿಯಾದವಳು ತನ್ನ ಮಗನಿಗೆ ತನ್ನಣ್ಣನ ಮಗಳನ್ನು ವಧುವಾಗಿ ಕೇಳುವ ಹಾಡು. ಸುಭದ್ರ ಇಂದೇನ ಬಗಿ ಬ ಮುಂದೆ ಅತ್ತಿಗೆಯಾಗಿ ಬಂದ ಬಾಲೆಯನ್ನು ತಂಗಿ ತನ್ನಣ್ಣನ ಬಳಿ ವರ್ಣಿಸುವ ಹಾಡು. ಮನಿಯಾನ